ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? ಬಿಪಿ, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ತಿಂಗಳಿಗೆ ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ, ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಂಎನ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ತಿಮ್ಮೇಗೌಡ ಅವರೇ. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದಂಥ ಆಹಾರದ ಬೆಳೆ. ಹೌದು. ಈ ಒಂದು ಅಕ್ಕಿ ಇಲ್ಲದಲೇ ನಾವು ನಮ್ಮ ಆಹಾರವನ್ನು ಕಲ್ಪಿಸ್ಕೊಳ್ಳೋದೇ ಇವತ್ತು ಅಸಾಧ್ಯ ಅಂತ ಹೇಳ್ಬೋದು. ಖಂಡಿತ. ಅಷ್ಟರ ಮಟ್ಟಿಗೆ ನಾವು ಅಕ್ಕಿ ಮೇಲೆ ಇವತ್ತು ಅವಲಂಬಿತರಾಗಿದ್ದೇವೆ. ಖಂಡಿತ. ಇಡೀ ಪ್ರಪಂಚದಲ್ಲೇ ಈ ಒಂದು ಭತ್ತದ ಮೇಲೆ ನಾವು ಸಾಕಷ್ಟು ಅವಲಂಬಿತವಾಗಿದ್ದೇವೆ. ಖಂಡಿತ. ಇವತ್ತು ನೀರಿನ ಕೊರತೆಯ ಸಂದರ್ಭದಲ್ಲಿ ನಾವು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಈ ಭತ್ತದ ಬೇಸಾಯ ಮಾಡೋದು ಬಹಳ ಕಷ್ಟಕರ ಆಗ್ತಾ ಇದೆ. ಹೌದು. ಈ ಒಂದು ಸಾಂಪ್ರದಾಯಿಕ ಪದ್ಧತಿಗಿಂತ ಭಿನ್ನವಾದಂಥ ಪದ್ಧತಿಗಳು ಕೂಡ ಇವತ್ತು ಆವಿಷ್ಕಾರವಾಗಿದ್ದಾವೆ. ಹೌದು. ಅದರಲ್ಲಿ ಶ್ರೀ ಪದ್ಧತಿ ಅಂತೀವಿ. ಹೌದು. ಮತ್ತು ಈ ಬರಗದ್ದೆ ಭತ್ತ ಅಥವಾ ಆರೋಬಿಕ್ ಪದ್ಧತಿ ಅಂತೀವಿ. ಹೌದು. ಈ ಎಲ್ಲ ಪದ್ಧತಿಗಳನ್ನು ಕೂಡ ನಾವು ಕಡಿಮೆ ನೀರನ್ನು ಬಳಸ್ಕೊಂಡ್ಬಿಟ್ಟು ಅನುಸರಿಸ್ಬೋದು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಖಂಡಿತ. ಈ ಪದ್ಧತಿನಲ್ಲಿ ಇವತ್ತು ತಾವು ಮುಖ್ಯವಾಗಿ ಶ್ರೀ ಪದ್ಧತಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಪರಿಚಯ ಮಾಡಿಕೊಡ್ಬೇಕು. ಖಂಡಿತ. ಈಗ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನಾವು ತೆಗೆದುಕೊಂಡ್ರೆ ಈ ಭತ್ತದ ಕೃಷಿಯಲ್ಲಿರುವಂಥ ಸಮಸ್ಯೆಗಳು ಯಾವ್ಯಾವು ಅಂತಿದೆ? ಭತ್ತ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂಥ ಆಹಾರದ ಬೆಳೆ ಅಂತ ತಾವು ಕೂಡ ಈಗಾಗಲೇ ಹೇಳಿದಿರಿ. ಆಹಾರವನ್ನು ನಮ್ಮ ಆಹಾರ ಪದ್ಧತಿನಲ್ಲಿ ಭತ್ತವಿಲ್ಲದೆ ನಮ್ಮ ಊಟವನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯ ಆಗಿದೆ. ಆದರೆ ಇವತ್ತು ಕರ್ನಾಟಕ ರಾಜ್ಯ ಭತ್ತವನ್ನು ಸುಮಾರು 13-15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಉತ್ಪಾದನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಇವು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಈ ಭತ್ತದ ಬೇಸಾಯದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಪ್ರಮುಖ ಸಮಸ್ಯೆಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತಂದರೆ, ಒಂದು ಮಳೆ ಸರಿಯಾದ ಸಮಯಕ್ಕೆ ಆಗದೇ ಇರೋದ್ರಿಂದ ಕೆರೆ ಕಟ್ಟೆಗಳಿಗೆ ಅಥವಾ ಡ್ಯಾಮ್ಗಳಿಗೆ ಸರಿಯಾದ ಸಮಯದಲ್ಲಿ ನೀರು ಬರದೇ ಇರೋದ್ರಿಂದ ಕಾಲುವೆಗಳಿಗೆ ನೀರು ಹರಿಸ್ತಕ್ಕಂಥ ಸಮಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಮತ್ತು ಇನ್ನು ಮಳೆಯ ಹಂಚಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಕಳೆದ ಹಲವಾರು ವರ್ಷಗಳಿಂದ ನಾವು ಬರವನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಸಾಮಾನ್ಯ ಸಾಂಪ್ರದಾಯಿಕ ಪದ್ಧತಿನಲ್ಲಿ ನಾವು ಭತ್ತವನ್ನು ಉತ್ಪಾದನೆ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ 1 ಕೆಜಿ ಭತ್ತದ ಉತ್ಪಾದನೆಗೆ 4,000-5,000 ಲೀಟರ್ನಷ್ಟು ನೀರು ಬೇಕಾಗುತ್ತೆ. ನಮ್ಮ ಪೂರ್ವ ವರ್ಷಗಳನ್ನು ನಾವು ವಿಶ್ಲೇಷಣೆ ಮಾಡ್ಕೊಳ್ಳೋದಾದರೆ ಭತ್ತದ ವಿಸ್ತೀರ್ಣ ಕಡಿಮೆ ಇರ್ತಾ ಇತ್ತು, ನೀರಿನ ಲಭ್ಯತೆ ಕೂಡ ಚೆನ್ನಾಗಿರ್ತಾ ಇತ್ತು. ಹಾಗಾಗಿ ಇರ್ತಕ್ಕಂಥ ನೀರನ್ನು ಯಥೇಚ್ಛವಾಗಿ ನಾವು ಭತ್ತಕ್ಕೆ ಕೊಟ್ಟು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಬೆಳೀತಾ ಇತ್ತಂಥದ್ದು ವಾಡಿಕೆ. ಬದಲಾದಂಥ ಹವಾಮಾನ ಪರಿಸ್ಥಿತಿನಲ್ಲಿ

ವಿವಿಧವಾಗಿ 16 ತರದ ಪೋಷಕಾಂಶಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ರೈತ ಬಾಂಧವರು ಏನ್ ಮಾಡ್ತಾರೆ, ಯೂರಿಯಾ ಕಡಿಮೆ ಬೆಲೆನಲ್ಲಿ ಸಿಗುತ್ತೆ ಅಂತನೋ ಅಥವಾ ರಾಸಾಯನಿಕ ಗೊಬ್ಬರಗಳು ಮಾರುಕಟ್ಟೆನಲ್ಲಿ ಲಭ್ಯತೆ ಚೆನ್ನಾಗಿದೆ ಅಂತನೋ ತಗೊಂಡೋಗೋದು ಈಸಿಯಾಗಿ ಹಾಕ್ಬಿಡ್ತಕ್ಕಂಥದ್ದನ್ನ ಮಾಡ್ತಾರೆ. ಇಲ್ಲಿ ನಾವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನ ವಿಶ್ಲೇಷಣೆ ಮಾಡಿದಾಗ ಸಾಮಾನ್ಯವಾಗಿ ಆ ಗೊಬ್ಬರದಲ್ಲಿ ಒಂದು ಪೋಷಕಾಂಶ ಇರ್ಬೋದು, ಎರಡು ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 3 ಇರ್ಬೋದು. ಅದಕ್ಕಿಂತ ಜಾಸ್ತಿ ಪೋಷಕಾಂಶಗಳು ಇರುವಂತಹ ಸಾಧ್ಯತೆ ಕಡಿಮೆ. ಇಲ್ಲಿ ಬೆಳೆಗೆ 16 ಪೋಷಕಾಂಶಗಳು ಬೇಕಾಗಿರೋದು ಒಂದು ಕಡೆ ಆದ್ರೆ, ನಮ್ಮ ಒಂದು ಬೆಳೆ ಪದ್ಧತಿನಲ್ಲಿ ಏನು ನಾವು ಇಂಟೆನ್ಸಿವ್ ಕ್ರಾಪಿಂಗ್ ಅಂತ ಏನ್ ಮಾಡ್ತಾ ಇದೀವಿ, ತೀವ್ರ ಬೇಸಾಯ ಪದ್ಧತಿನಲ್ಲಿ ಏನಾಗಿದೆ, ನಮ್ಮ ಭೂಮಿ ಬರಡಾಗ್ತಾ ಇರತಕ್ಕಂಥದ್ದನ್ನ ನಾವಾಗಲೇ ನೋಡ್ತಾ ಇದೀವಿ. ಆ ಎರಡೂ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇಲ್ಲಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಮೂರಕ್ಕೂ ಕೂಡ ಒತ್ತನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಸಾವಯವ ಗೊಬ್ಬರ ಅಂತ ತೆಗೆದುಕೊಂಡಾಗ ನಾವಾಗ್ಲೇ ಹೇಳ್ದಂಗೆ, ನೀವು ಸಸಿ ಮಡಿಯನ್ನ ಹಾಕೋದಕ್ಕಿಂತ ಮುಂಚಿತವಾಗಿ, ಒಂದು ತಿಂಗಳು ಮುಂಚಿತವಾಗಿ ನಿಮ್ಮ ಭೂಮಿನಲ್ಲಿ ಚಂಬೆ ಅಥವಾ ಅಪ್ಸೆಂಬನ್ನ ಚೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ರೈತ ಬಾಂಧವರಿಗೆ ಕರ್ನಾಟಕದ ಬಹುತೇಕ ಭತ್ತ ಬೆಳೀತಕ್ಕಂಥ ಸಂದರ್ಭದಲ್ಲಿ ಈಗ ಉತ್ತಮವಾದಂತ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲೇ ಚಂಬೆ ಅಥವಾ ಅಪ್ಸೆಂಡ್ಬು ಅಥವಾ ಅಲಸಂದೆ ಅವರೆಗಳ ಮಿಶ್ರಣವನ್ನ ನಾವು ಚೆಲ್ಬಿಟ್ಟು 15-20 ಕೆಜಿ ಅಷ್ಟನ್ನ ಚೆಲ್ಬಿಟ್ಟು ನಾವು ಬಿಟ್ಬಿಟ್ಟಿದ್ರೆ ಇನ್ನೊಂದು 10-15 ದಿವಸ ಆದ್ಮೇಲೆ ಒಟ್ಲುಪಾತಿಯನ್ನ ಹಾಕ್ಲಿಕ್ಕೆ ಹೊರಟ್ರೆ ಅಥವಾ ಇನ್ನೊಂದು ತಿಂಗಳಲ್ಲಿ ನಾವು ಒಟ್ಲುಪಾತಿ ಸಸಿ ಮಡಿಯನ್ನ ಮಾಡ್ಕೊಳ್ಳಿ ಕೊಟ್ರೆ 40-45 ದಿವಸದಲ್ಲಿ ಒಳ್ಳೆ ಗೊಬ್ಬರ ಬರುತ್ತೆ. ಒಂದು ಎಕರೆಗೆ ಸುಮಾರು 20 ಟನ್ ಅಷ್ಟು ಹಸಿರೆಲೆ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೋಸ್ಕರ ಯಾವ ದನ ಕರುಗಳನ್ನು ಕಾಯಂಗಿಲ್ಲ, ನೀವು ನೇರವಾಗಿ ಚೆಲ್ಬಿಟ್ಟು ಹಸಿರೆಲೆ ಗೊಬ್ಬರಕ್ಕೆ ಮಹತ್ವವನ್ನು ಕೊಡಬೇಕು. ರೈತ ಬಾಂಧವರೇ, ತಮಗೆ ಈ ಶ್ರೀ ಪದ್ಧತಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MN ತಿಮ್ಮೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9972779702. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9972779702. ತುಂಬ ಸಂತೋಷ ಡಾಕ್ಟರ್ ತಿಮ್ಮೇಗೌಡ ಅವರ ಕವಿದವರೆಗೂ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ವಿವರವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ MN ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು ಸರ್. ಎಬಿಆರ್ಕೆ ಕಾರ್ಡ್ ಏನಾದ್ರೂ ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ